ಕಾಣ್ತಾ ಇದ್ದೀವಿ. ಈ ಎಲ್ಲಾ ಕಾರಣಗಳಿಂದಾಗಿ ನಮ್ಮ ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿಯೂ ಸಹ ಏರ್ಪೇರು ಉಂಟಾಗ್ತಾ ಇದೆ. ಈ ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿ ಏರ್ಪೇರು ಉಂಟಾದಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ತೊಂದರೆ ಆಗಕ್ ಶುರು ಆಗುತ್ತೆ. ಈ ಕೃಷಿ ಉತ್ಪನ್ನಗಳ ಉತ್ಪಾದನೆ ಕಡಿಮೆ ಆದಾಗ ಮಾರುಕಟ್ಟೆಗೆ ಪೂರೈಕೆಯು ಸಹ ಕಡಿಮೆ ಆಗುತ್ತೆ. ಸೊ ಮಾರುಕಟ್ಟೆಗೆ ಪೂರೈಕೆ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ ಕೃಷಿ ಉತ್ಪನ್ನದಲ್ಲಿನ ಬೆಲೆಗಳು ಗಮನಾರ್ಹವಾಗಿ ಏರ್ತಾ ಹೋಗುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದ್ ಕಡೆ ಆದ್ರೆ ಇದರ ವಿರುದ್ಧವಾಗಿ ಕೃಷಿ ಉತ್ಪನ್ನಗಳ ಉತ್ಪಾದನೆ ಹೆಚ್ಚಾದಾಗ ಮಾರುಕಟ್ಟೆಗೆ ಪೂರೈಕೆಯು ಸಹ ಹೆಚ್ಚಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವುಗಳ ಬೆಲೆಗಳು ಸಹ ಕುಸಿತಾ ಹೋಗುತ್ತೆ. ಇವೆರಡನ್ನ ನಾವು ಪ್ರತಿ ಸಾರಿಯೂ ನೋಡ್ತಾನೆ ಇದೀವಿ. ಒಂದು ಏರಿಕೆ ಆಗುತ್ತೆ, ಒಂದು ಇಳಿಕೆ ಆಗುತ್ತೆ. ಏರಿಕೆ ಆಗಕ್ಕೆ ಕಾರಣಗಳು ಬೇರೆ ಇದ್ರು ಸಹ ಇಳಿಕೆ ಆಗಕ್ಕೂ ಸಹ ಕಾರಣಗಳು ಬೇರೆನೇ ಇರುತ್ತೆ. ಈ ಎಲ್ಲಾ ಕೃಷಿ ಉತ್ಪನ್ನಗಳು ನಮಗೆ ಅತ್ಯವಶ್ಯಕವಾದಂತಹ ಅನುಭೋಗಿ ವಸ್ತುಗಳು. ಅದರ ಜೊತೆಗೆ ಈ ಬಹುತೇಕ ಕೃಷಿ ಸರಕುಗಳು ಸಹ ಹಲವು ಕೈಗಾರಿಕೆಗಳಿಗೆ ಅವಶ್ಯಕ ಕಚ್ಚಾ ಸಾಮಗ್ರಿಗಳಾಗಿವೆ. ಸೊ ಹಾಗಾಗಿ ಇವುಗಳ ಬೆಲೆಗಳಲ್ಲಿ ನಾವು ತೀವ್ರವಾದಂತ ಏರಿಳಿತಗಳನ್ನ ಕಾಣ್ತಾ ಇದೀವಿ. ನಮ್ಗೆ ಇವು ಅತ್ಯವಶ್ಯಕವಾದಂತ ಅನುಭೋಗ್ಯ ವಸ್ತುಗಳು, ಜೊತೆಗೆ ಇವು ಕಚ್ಚಾ ವಸ್ತುಗಳಾಗಿರೋದ್ರಿಂದ ಸಹ ಇವುಗಳಲ್ಲಿ ಬೆಲೆಗಳು ಏರಿಳಿತ ಕಾಣ್ತಾ ಇದೆ. ಇದರಿಂದಾಗಿ ರೈತ ಹಾಗೂ ಗ್ರಾಹಕರು ಇವರಿಬ್ಬರ ಮೇಲೆಯೂ ಸಹ ಗಂಭೀರವಾದಂತ ಪರಿಣಾಮಗಳು ಉಂಟಾಗ್ತಾ ಇವೆ. ಈ ಎಲ್ಲಾ ಕಾರಣಗಳಿಂದ ಕೃಷಿ ಉತ್ಪನ್ನಗಳ ಬೇಡಿಕೆ ಹಾಗೂ ಪೂರೈಕೆಯಲ್ಲಿ ನಾವು ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಈ ಬದಲಾವಣೆಯಿಂದಾಗಿ ಏನಾಗ್ತಾ ಇದೆ, ಬೆಲೆಗಳು ಸ್ಥಿರವಾಗಿ ಉಳಿಯದೆ ಏರುಪೇರಾಗುವುದು ಸಹಜವಾದಂತ ಒಂದು ಪ್ರಕ್ರಿಯೆ ಆಗಿಬಿಟ್ಟಿದೆ. ಇದನ್ನೇ ನಾವು ಏನಂತ ಕರಿತೀವಿ, ಬೆಲೆ ಅಸ್ಥಿರತೆ ಅಂತ ಕರಿತೀವಿ. ಈ ಕೃಷಿ ಉತ್ಪನ್ನಗಳ ಬೆಲೆಗಳು ಅಸ್ಥಿರವಾದಾಗ ನಮ್ಮ ಉತ್ಪಾದಕರು ಅಂದ್ರೆ ರೈತರು ನಷ್ಟವನ್ನ ಅನುಭವಿಸಬೇಕಾಗುತ್ತೆ, ಜೊತೆಗೆ ತೀವ್ರತರವಾದಂತ ಸಂಕಷ್ಟಗಳು ಸಹ ಎದುರಿಸಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಉತ್ಪಾದಕರಿಗೆ, ನಮ್ಮ ರೈತರಿಗೆ ಯೋಗ್ಯ ಬೆಲೆಗಳನ್ನು ಒದಗಿಸುವ ಅವಶ್ಯಕತೆ ಇದೆ. ಈ ಯೋಗ್ಯವಾದ ಬೆಲೆ ಅಂದ್ರೆ ಏನಪ್ಪಾ ಅಂದ್ರೆ ಅದು ಉತ್ಪಾದನಾ ವೆಚ್ಚವನ್ನು ಭರಿಸುವುದಷ್ಟೇ ಅಲ್ಲದೆ ನ್ಯಾಯಬದ್ಧವಾದ ಲಾಭವನ್ನು ದೊರಕಿಸುವಂತ ಬೆಲೆ ಆಗಿರಬೇಕು. ಯೋಗ್ಯವಾದ ಬೆಲೆ ಅಂತ ಹೇಳಿದ್ರೆ ಉತ್ಪಾದನಾ ವೆಚ್ಚದ ಜೊತೆಗೆ ಅವರಿಗೆ ನ್ಯಾಯಬದ್ಧವಾದ ಲಾಭವನ್ನು ದೊರಕಿಸಿಕೊಡುವಂತ ಒಂದು ಬೆಲೆ ಆಗಿರಬೇಕು. ಈ ನಿಟ್ಟಿನಲ್ಲಿ ಬೆಲೆ ಸ್ಥಿರೀಕರಣದ ಕ್ರಮಗಳ ಅವಶ್ಯಕತೆ ಇದ್ದು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀತಿಯನ್ನು ಅಳವಡಿಸಿಕೊಳ್ಳುತ್ತೆ. ಈ ನೀತಿಯನ್ನು ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗದ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಸೊ ಈಗ ನಾನು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ 1964 ಸ್ಥಾಪಿಸಲಾಗಿದ್ದಂತಹ ಆಹಾರ ಧಾನ್ಯಗಳ ಮೇಲಿನ ಜಾ ಸಮಿತಿ ವರದಿ ಆಧಾರದ ಮೇಲೆ 1965 ಜನವರಿ 8 ಕೃಷಿ ಬೆಲೆಗಳ ಆಯೋಗವನ್ನ ರಚಿಸಲಾಗುತ್ತೆ. ಈ ಆಹಾರ ಧಾನ್ಯಗಳಾದಂತಹ ಭತ್ತ, ಅಕ್ಕಿ, ಗೋಧಿ, ಜೋಳ, ಸಜ್ಜೆ, ಮುಸ್ಕಿನ್ ಜೋಳ, ದ್ವಿದಳ ಧಾನ್ಯ, ಎಣ್ಣೆ ಬೀಜ ಮುಂತಾದ ಬೆಳೆಗಳಿಗೆ ಬೆಲೆಗಳನ್ನು ನಿರ್ಧರಿಸಲು ಮತ್ತು ಸರ್ಕಾರಕ್ಕೆ ಸಲಹೆ ನೀಡಲು ಈ ಆಯೋಗವನ್ನ ಸ್ಥಾಪಿಸಲಾಗುತ್ತೆ. ಈ ನಮ್ಮ ಅರ್ಥವ್ಯವಸ್ಥೆಯ ಒಟ್ಟಾರೆ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಮತೋಲನ ಮತ್ತು ಸಮಗ್ರ ಕೃಷಿ ಬೆಲೆ ಪದ್ಧತಿಯನ್ನು ಜಾರಿಗೆ ತರೋದ್ರ ಜೊತೆಗೆ ಉತ್ಪಾದಕ ಮತ್ತು ಗ್ರಾಹಕರ ಹಿತರಕ್ಷಣೆ ಮಾಡುವುದು ನಮ್ಮ ಈ ಆಯೋಗದ ಒಂದು ಮುಖ್ಯ ಉದ್ದೇಶ. ಈ ಕೃಷಿ ಬೆಲೆಗಳ ಆಯೋಗದ ಹೆಸರನ್ನು 1985 ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗ ಅಂತ ಬದಲಾಯಿಸಲಾಗುತ್ತೆ. ಯಾಕೆ ಈ ರೀತಿ ಬದಲಾಯಿಸಲಾಗುತ್ತೆ ಅಂದ್ರೆ, ನಾವು ಕೃಷಿ ಉತ್ಪನ್ನಗಳ ಬೆಲೆಯನ್ನ ನಿಗದಿಪಡಿಸಬೇಕಾದ್ರಂತೆ ಅವುಗಳ ಉತ್ಪಾದನಾ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳುವುದು ಅತ್ಯಗತ್ಯ. ಕೃಷಿ ಉತ್ಪನ್ನಗಳನ್ನ ಬೆಲೆ ನಿಗದಿಪಡಿಸಬೇಕಂದ್ರೆ ಅವುಗಳ ಉತ್ಪಾದನಾ ವೆಚ್ಚವನ್ನ ಗಣನೆ ತೆಗೆದುಕೊಳ್ಳುವುದು ಅತ್ಯಗತ್ಯವಾದಂತ ವಿಚಾರ. ಈ ಉತ್ಪಾದನಾ ವೆಚ್ಚವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಮಾತ್ರ ನಾವು ರೈತರಿಗೆ ವೈಜ್ಞಾನಿಕವಾದಂತ ಹಾಗೂ ನ್ಯಾಯಬದ್ಧವಾದಂತ ಬೆಲೆಯನ್ನು ನಿಗದಿಪಡಿಸಲು ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಲೆ ನಿಗದಿಯ ಪೂರ್ವದಲ್ಲಿಯೇ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಲು ಸಾಧ್ಯವಾಗುವಂತೆ ಕೃಷಿ ಬೆಲೆಗಳ ಆಯೋಗವನ್ನು ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗ ಎಂದು ನಾವು ಪುನರ್ನಾಮಕರಣ ಮಾಡಲಾಗುತ್ತೆ. ಈ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರಿರ್ತಾರೆ, ಒಬ್ಬ ಸರ್ಕಾರಿ ಅಧಿಕಾರಿ ಮತ್ತು ಇಬ್ಬರು ಸರ್ಕಾರೇತರ ರೈತ ಸಮುದಾಯದ ಪ್ರತಿನಿಧಿಗಳು ಇರ್ತಾರೆ. ಈ ಆಯೋಗದ ಕಚೇರಿಯು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯಕ್ಕೆ ಸಂಯೋಜಿಸಲ್ಪಟ್ಟಿದ್ದು ದೆಹಲಿಯು ಈ ಆಯೋಗದ ಕೇಂದ್ರ ಸ್ಥಾನವಾಗಿದೆ. ಮತ್ತೆ ಈ ಆಯೋಗದ ವ್ಯಾಪ್ತಿ ಇಡೀ ದೇಶವನ್ನ ಹೊಂದಿದೆ. ಈ ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗದ ಪ್ರಮುಖ ಉದ್ದೇಶಗಳೇನಪ್ಪಾ ಅಂದ್ರೆ ಮೂರು ಪ್ರಮುಖ ಉದ್ದೇಶಗಳನ್ನ ನಾವು ಕಾಣಬಹುದು. ಮೊದಲನೇದು ಸಮತೋಲಿತ ಹಾಗೂ ಸಮಗ್ರ ಕೃಷಿ ಬೆಲೆ ವ್ಯವಸ್ಥೆಯನ್ನ ಜಾರಿಗೆ ತರುವಂತದ್ದು. ಎರಡನೆಯದು ರೈತ ಮತ್ತು ಗ್ರಾಹಕ ಹಿತರಕ್ಷಣೆ ಕಾಪಾಡುವಂತದ್ದು. ಮೂರನೆಯದು ಕನಿಷ್ಠ ಬೆಂಬಲ ಬೆಲೆಯನ್ನ ಶಿಫಾರಸು ಮಾಡುವಂತದ್ದು. ಈ ಮೂರು ಸಹ ಈ ಮುಖ್ಯ ಉದ್ದೇಶಗಳು. ಸಾಕಷ್ಟು ಉದ್ದೇಶಗಳಿದೆ, ಅಂದ್ರೆ ರೈತರು ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳುವಂತದ್ದು ಮತ್ತೆ ಸಂಪನ್ಮೂಲಗಳನ್ನ ಯೋಗ್ಯವಾಗಿ ಬಳಸ್ಕೊಳ್ಳುವಂತದ್ದು ಇದ್ರದ ಧ್ಯೇಯ ಉದ್ದೇಶ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇವರು ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುವುದು ಸಹ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಮೂರನ್ನ ನಾವು ಮುಖ್ಯ ಉದ್ದೇಶಗಳು ಅಂತ ಕರಿತೀವಿ. ಈ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಹೇಗೆ ಬೆಲೆಗಳನ್ನ ನಿರ್ಧಾರಣೆ ಮಾಡುತ್ತೆ ಅಂದ್ರೆ, ಇದು ಬೆಲೆ ನಿಗದಿಪಡಿಸುವ ಸಂದರ್ಭಗಳಲ್ಲಿ ವಿವಿಧ ರಾಜ್ಯಗಳ ಬೆಲೆ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡುತ್ತೆ. ಚರ್ಚೆ ಮಾಡಿದ ನಂತರ ಕೆಲವೊಂದಷ್ಟು ಅಂಶಗಳನ್ನ ಅಳವಡಿಸಿಕೊಂಡು ಈ ಆಯೋಗವು ಬೆಲೆಯನ್ನ ನಿರ್ಧಾರ ಮಾಡುತ್ತೆ. ಈ ಬೆಲೆಯನ್ನು ಬಿತ್ತನೆ ಪ್ರಾರಂಭವಾಗ ಮೊದಲೇ ನಿರ್ಧಾರ ಮಾಡಬೇಕಾಗುತ್ತೆ. ಕೆಲವೊಂದು ಅಂಶಗಳನ್ನ ಇದು ಪರಿಗಣನೆಗೆ ತೆಗೆದುಕೋಬೇಕು ಅಂತ ಹೇಳಿದೆ. ಆ ಎಲ್ಲಾ ಅಂಶಗಳು ಏನಪ್ಪಾ ಅಂದ್ರೆ, ಉತ್ಪಾದನಾ ವೆಚ್ಚ ಹಾಗೂ ಅದರಲ್ಲಾಗುವ ಹೆಚ್ಚಳವನ್ನ ಪರಿಗಣಿಸಬೇಕು. ನಂತರ ಕೃಷಿಗೆ ಬಳಸಲಾಗುವಂತ ಗೊಬ್ಬರ, ಬೀಜ, ಕೀಟನಾಶಕ ಇರ್ಬೋದು, ಉಪಕರಣಗಳ ವೆಚ್ಚವನ್ನು ಸಹ ಗಣನೆಗೆ ತಗೋಬೇಕು. ನಂತರ ಬೇಡಿಕೆ ಮತ್ತು ಪೂರೈಕೆಯ ಪರಿಸ್ಥಿತಿಯನ್ನ ಅವಲೋಕನ ಮಾಡಬೇಕು. ಮತ್ತು ಮಾರುಕಟ್ಟೆಯಲ್ಲಿನ ಬೆಲೆಯ ಸ್ಥಿತಿಗತಿಗಳು ಹಾಗೂ ಮಧ್ಯಂತರ ಬೆಳೆಗಳ ಬೆಲೆಯನ್ನು ಸಹ ಗಣನೆಗೆ ತಗೋಬೇಕು. ಮತ್ತು ಜೀವನ ನಿರ್ವಹಣೆಯ ವೆಚ್ಚವನ್ನು ಗಣನೆಗೆ ತಗೋಬೇಕು. ಅದರ ಜೊತೆಗೆ ಉತ್ಪಾದನಾ ವೆಚ್ಚವು ಭೂಮಿಯ ಬಾಡಿಗೆ ವೆಚ್ಚ, ಕುಟುಂಬದವರ ಕೂಲಿ ಹಾಗೂ ಭೂಮಿಯನ್ನ ಅವರು ಬಾಡಿಗೆಗೆ ಪಡೆದಿದ್ರೆ ಅದ್ರ ವೆಚ್ಚನ್ನು ಹಾಕ್ಬೇಕು. ಇದಿಷ್ಟು ಅಂಶಗಳನ್ನ ಅವರು ಬೆಲೆ ನಿರ್ಧಾರ ಮಾಡಕ್ಕೆ ಪರಿಗಣನೆ ಮಾಡ್ಕೋಬೇಕು. ನೀರು ನಿರ್ವಹಣೆ ಆ ವೆಚ್ಚಗಳು ಎಲ್ಲ ಬರುತ್ತೆ ಇದು ಅಲ್ವಾ? ಎಲ್ಲ ಎಲ್ಲವನ್ನು ಸಹ. ಅಂದ್ರೆ ನಾವು ಏನು ಉತ್ಪಾದನಾ ವೆಚ್ಚವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಈ ಎಲ್ಲಾ ಅಂಶಗಳು ಬಹಳ ಮುಖ್ಯವಾದಂತ ಅಂಶಗಳು. ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತಗೊಂಡಾಗ ಮಾತ್ರ ವೈಜ್ಞಾನಿಕವಾದಂತ ಬೆಲೆಯನ್ನು ಬೆಳೆಗಳಿಗೆ ನಿರ್ಧಾರ ಮಾಡಲು ಸಾಧ್ಯ ಆಗುತ್ತೆ. ಅಂದ್ರೆ ಈಗ ಬೆಳೆ ವೈವಿಧ್ಯತೆಯನ್ನ ನಮ್ಮ ದೇಶದಲ್ಲಿ ನಾವು ಕಾಣ್ತೀವಿ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಇಲ್ಲಿಯ ಒಂದು ಬೆಳೆ ಪ್ರಕಾರಗಳು, ಇಲ್ಲಿಯ ಬೆಳೆಯ ಒಂದು ಕೃಷಿಯಲ್ಲಿ ಆಗುವಂತಹ ಖರ್ಚು ವೆಚ್ಚಗಳು, ಇದನ್ನ ಸಹ ಸ್ಥಳೀಯ ಮಟ್ಟದಲ್ಲಿ ಇಲ್ಲಿಯ ಅಧಿಕಾರಿಗಳೇ ಅದನ್ನ ಕೃಷಿ ಅಧಿಕಾರಿಗಳ ಡೇಟಾಬೇಸ್ ಇರುತ್ತೆ, ಅದನ್ನ ತಗೊಂಡೆ ಅವರು ಮಾಡ್ತಾರೆ. ಲಾಸ್ಟ್ ನಾವು ಪ್ರಕಾಶ್ ಕಮ್ಮರಡಿ ಸರ್ ಇದ್ರು, ಹೌದು, ಅವರು ಸಹ ಅಂದ್ರೆ ಎಲ್ಲಾ ನಮ್ಮ ಜಿಲ್ಲೆಗಳಿಂದ ಕೃಷಿ ಅಧಿಕಾರಿಗಳಿಂದ ಒಂದು ಡೇಟಾಬೇಸ್ ಏನಿರುತ್ತೆ ಅದ್ರ ಮುಖಾಂತರ ಪ್ರತಿಯೊಂದು ಬೆಳೆಗಳಿಗೂ ಸಹ ಏನೇನು ಖರ್ಚು ವೆಚ್ಚ ತಗಲುತ್ತೆ ಅನ್ನೋದನ್ನ ತಗೊಂಡು ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧಾರ ಮಾಡ್ತಿದ್ರು ಸರ್. ಇನ್ನು ಕರ್ನಾಟಕದಲ್ಲಿ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಹಾಗೇನೆ ಈ ಕನಿಷ್ಠ ಬೆಂಬಲ ಬೆಲೆಯಿಂದ ಆಗಿರುವಂತಹ ಅನುಕೂಲತೆಗಳು ಅಥವಾ ಪ್ರಯೋಜನಗಳು, ಈ ಬಗ್ಗೆ ಕೃಷಿ ಅರ್ಥಶಾಸ್ತ್ರಜ್ಞರಾಗಿ ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಎಸ್ ಸರ್, ಇವಾಗ ನಾವು ನೋಡ್ತಿದ್ವಿ ಸರ್, ಈಗ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ನಾವು ಯಾವಾಗ್ಲೂ ನಾವು ನೋಡ್ತಾ ಇದ್ವಿ, ರೈತರು ಸಾಕಷ್ಟು ಉತ್ಪಾದನಾ ಹಂತದಲ್ಲಿ ವೈಜ್ಞಾನಿಕವಾಗಿ ಬೆಳೆದು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾ ಇದಾರೆ. ಆದ್ರೆ ನಾವು ಎಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ಮಾರುಕಟ್ಟೆ ಹಂತದಲ್ಲಿ ಅಲ್ವಾ ಸರ್. ಯಾವಾಗ್ಲೂ ಬೆಲೆಯಲ್ಲಿ ಏರಿಳಿತಗಳನ್ನ ನಾವು ಕಾಣ್ತಾ ಇದೀವಿ. ಬೆಲೆಯಲ್ಲಿ ಅಸ್ಥಿರತೆ ಇದೆ, ಯಾಕೆಂದ್ರೆ ತಾನು ಬೆಳೆದ ಬೆಳೆಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ. ಬೆಲೆ ಕುಸಿತ ಆದಾಗ ರೈತರು ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದು ನಾವು ನೋಡಿದೀವಿ. ಎಷ್ಟೊಂದ್ಸರಿ ರೈತರು ತಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಬಿಸಾಡಿ ಒಂದು ಸ್ಟ್ರೈಕ್ ಮಾಡಿರುವಂತಹ ನಿದರ್ಶನಗಳಿವೆ. ಇಂತ ಸ್ಥಿತಿಯಲ್ಲಿ ಈ ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಏನಿದೆ ಅದು ರೈತರಿಗೆ ಒಂದು ನೆರವಾಗುವಂತ ಒಂದು ಅಂಶ. ಸೊ ರೈತರಿಗೆ ಇವಾಗ ಏನಪ್ಪಾ ಅಂದ್ರೆ ನೋಡಿರ್ಬೋದು ನೀವು, ಪ್ರತಿಯೊಂದು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಸುಮಾರು 25 ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ. ಮಾರುಕಟ್ಟೆ ಬೆಲೆ ಈ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದ್ದಂತ ದರದಲ್ಲಿ ಮಾರುಕಟ್ಟೆಯಲ್ಲಿ ರೈತರಿಗೆ ಇದು ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ನಷ್ಟವನ್ನು ಅನುಭವಿಸೋದನ್ನ ಇದು ತಪ್ಪಿಸುತ್ತೆ. ಇವಾಗ ನಾವು ನೋಡ್ತಾ ಇರ್ಬೋದು ಈ ಬೆಂಬಲ ಬೆಲೆ ಖರೀದಿ ಮಾಡುವಾಗ್ಲೂ ಸಹ ಅವರು ಸಾಕಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ರೈತರು. ಅಂದ್ರೆ ಅಲ್ಲೂ ಸಹ ಗುಣಮಟ್ಟದ ಉತ್ಪನ್ನಗಳನ್ನ ಅವರು ಖರೀದಿ ಮಾಡ್ತಾರೆ. ಆಹಾರ ಧಾನ್ಯಗಳ ಬೆಲೆ ಕುಸಿತ ಆದಾಗ ಏನ್ ಮಾಡುತ್ತೆ, ಈ ಕೇಂದ್ರ ಸರ್ಕಾರವು ಈ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುತ್ತೆ. ಇಲ್ಲಿಯೂ ಸಹ ಅವ್ರು ಮಾರಾಟ ಮಾಡ್ಬೇಕು ಅಂದ್ರೆ ಅವ್ರು ಏನು ಗುಣಮಟ್ಟದ ಉತ್ಪನ್ನಗಳು ಇದೆ ಅಂತ ಖಾತರಿ ಪಡಿಸ್ಕೊಂಡು ಇರ್ಬೇಕು. ಕೆಲವೊಂದು ಈ ಆಹಾರ ಧಾನ್ಯಗಳಲ್ಲಿ ತೇವಾಂಶ ಪ್ರಮುಖ ಪಾತ್ರ ವಹಿಸುತ್ತೆ. ಇದರಲ್ಲಿ 12-14% ಅಧಿಕ ಇರಬಾರದು ಅಂತ ಇದೆ ತೇವಾಂಶ. ಮತ್ತೆ ಎಣ್ಣೆ ಕಾಳುಗಳಲ್ಲಿನ ತೇವಾಂಶವು ಸಹ 6-8% ಅಧಿಕವಿರಬಾರದು ಅಂತಿದೆ. ಹತ್ತಿಯಲ್ಲಿ ತೇವಾಂಶ 6% ಅಧಿಕ ಇರಬಾರದು ಅಂತಿದೆ. ಸೊ ಅಂದ್ರೆ ಪ್ರತಿಯೊಂದಕ್ಕೂ ಸಹ ಒಂದು ಗುಣಮಟ್ಟವನ್ನ ನಿಗದಿಪಡಿಸಿರ್ತಾರೆ, ಆ ಗುಣಮಟ್ಟದಲ್ಲೇ ಇರಬೇಕು ಆ ಉತ್ಪನ್ನಗಳು. ಮತ್ತೆ ಈ ಆಹಾರ ಧಾನ್ಯಗಳಲ್ಲಿ ಕಸ ಕಡ್ಡಿ, ಒಡೆದ ಕಾಳು ಇರ್ಬೋದು, ಹಾಳಾದಂತ ಕಾಳುಗಳು ಈ ತರ ಎಲ್ಲ ಇರಬಾರ್ದು. ಇವನ್ನೆಲ್ಲ ಪ್ರತ್ಯೇಕಿಸಿ ಸ್ವಚ್ಛ ಮಾಡಿ ಒಣಗಿಸಿದಂತಹ ಆಹಾರ ಪದಾರ್ಥಗಳನ್ನ ತಂದ್ರೆ ಇಲ್ಲಿ ಸಹ ಅವರು ಖರೀದಿ ಮಾಡ್ತಾರೆ, ಬೆಂಬಲ ಬೆಲೆಗೆ ಖರೀದಿ ಮಾಡ್ತಾರೆ. ಸೊ ಈ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದು ಸಹ ಇಲ್ಲಿ ಒಂದು ಪ್ರಮುಖ ಅಂಶ ಆಗಿದೆ. ರೈತರು ಇದನ್ನ ಗಮನದಲ್ಲಿಟ್ಕೋಬೇಕು. FAQ ಅಂತ ಕರಿತೀವಿ, ಫೇರ್ ಆವರೇಜ್ ಕ್ವಾಲಿಟಿ. ಹೌದು ಹೌದು, ಆ FAQ ಗುಣಮಟ್ಟವನ್ನ ಅವರು ಮೇಂಟೈನ್ ಮಾಡ್ಕೋಬೇಕು ಸರ್. ಹಾಗಾದಾಗ ಮಾತ್ರ ನಾವು ನಿರೀಕ್ಷೆ ಮಾಡಬಹುದು ಅಲ್ವಾ? ಹೌದು ಸರ್, ಹಂಗ ಸಾಕಷ್ಟು ರೈತರು ಆತರ ಮಾಡಿಯೂ ಸಹ ಕೊಡ್ತಾ ಇದಾರೆ ಸರ್. ಪ್ರತಿ ವರ್ಷವೂ ಸಹ ಖರೀದಿ ಮಾಡ್ತಾ ಇದಾರೆ, ಸಾಕಷ್ಟು ರೈತರು ಆ ಗುಣಮಟ್ಟವನ್ನು ಕಾಯ್ದುಕೊಂಡು ಮಾರಾಟ ಮಾಡಿ ಅದರ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಮುಖ್ಯವಾದಂತ ಅಂಶ ಏನ್ ಹೇಳ್ಬೇಕು ಅಂದ್ರೆ ಸರ್, ರೈತರು ಏನು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿ ಮಾಡ್ತಾರೆ ಅಂತ ಇದ್ರಲ್ಲಿ ಅವರು ನೋಂದಾವಣೆ ಮಾಡ್ಕೋಬೇಕಾಗುತ್ತೆ ತಮ್ಮ ಹೆಸರುಗಳನ್ನ. ಎಲ್ಲಾ ರೈತರು ಯಾವಾಗ ಬೇಕಾದ್ರೂ ಮಾರ್ಬೋದು ಅನ್ನ ಇಲ್ಲ ಸರ್. ಅವರು ತಮ್ಮ ಹೆಸರನ್ನ ನೋಂದಾವಣೆ ಮಾಡ್ಕೋಬೇಕು, ಅವ್ರ ಹತ್ರ ಆಧಾರ್ ಕಾರ್ಡ್ ಇರ್ಬೇಕು, ಮತ್ತೆ ಅವ್ರಿಗೊಂದು ಬ್ಯಾಂಕ್ ಪಾಸ್ ಬುಕ್ ಇರ್ಬೇಕು, ಮತ್ತೆ RTC ಕೂಡ ಇರ್ಬೇಕು ತಾವ್ ರೈತರು ಅಂತ. ಇವಿಷ್ಟು ರೈತರಲ್ಲಿ ಕಡ್ಡಾಯವಾಗಿ ಇರ್ಬೇಕಾಗುತ್ತೆ ಸರ್. ಅದೇ ಈಗ ಮುಖ್ಯವಾಗಿ ಈ ರೀತಿ ಒಂದು ವಿಧೇಯಕಗಳು ಈಗಾಗಲೇ ಅಂಗೀಕಾರ ಪಡೆದಿವೆ, ಅದರಲ್ಲಿ ಮುಖ್ಯವಾಗಿ ರೈತರ ಉತ್ಪಾದನೆ, ವ್ಯಾಪಾರ ಮತ್ತು ವಾಣಿಜ್ಯ ವಿಧೇಯಕ ಇದು ಪ್ರೋತ್ಸಾಹ ಹಾಗೂ ನೆರವನ್ನ ನೀಡುವಲ್ಲಿ ಅನುಕೂಲ ಆಗುತ್ತೆ. ಹಾಗೇನೆ ರೈತರ ಸಬಲೀಕರಣ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಬೆಲೆ ಭರವಸೆ ಮತ್ತು ಕೃಷಿ ಸೇವೆ ಒಪ್ಪಂದಗಳ ವಿಧೇಯಕ 2020 ಈ ಇದರಲ್ಲೇನೆ ನಮಗೆ ಈ ಕನಿಷ್ಠ ಬೆಂಬಲ ಬೆಲೆ ಹಾಗೇನೆ ಆ ಬೆಂಬಲ ಬೆಲೆಯಲ್ಲಿ ಮಾರಾಟ ಆಗೋದಕ್ಕೆ ಬೇಕಾದಂತಹ ಖರೀದಿ ಪ್ರಕ್ರಿಯೆಗಳು ಇವೆಲ್ಲವನ್ನು ಅನುಷ್ಠಾನಗೊಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ನೀವು ತಿಳಿಸಿದ ಹಾಗೆ ಇಲ್ಲಿ ಗುಣಮಟ್ಟನು ಬಹಳ ಮುಖ್ಯ ಆಗುತ್ತೆ. ಫೈರ್ ಆವರೇಜ್ ಕ್ವಾಲಿಟಿ FAQ ಅಂತ ನಾವೇನು ಹೇಳ್ತೀವಿ ಅದು ಇದ್ರೆ ಮಾತ್ರ ಗರಿಷ್ಠ ಬೆಂಬಲ ಬೆಲೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮಾರುಕಟ್ಟೆ ವ್ಯವಸ್ಥೆಗೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರಬಹುದು ಅಂತ ನಿಮಗೆ ಅನಿಸುತ್ತೆ? ಒಂದು ಸರ್, ಈ ಕನಿಷ್ಠ ಬೆಂಬಲ ಬೆಲೆ ನಾನು ಮೊದಲೇ ತಿಳಿಸ್ಕೊಟ್ಟ ಹಾಗೆ ರೈತರಿಗೆ ಇದೊಂದು ಅನುಕೂಲಕಾರಿಯಾದಂತ ಒಂದು ಅಂಶ. ಯಾಕೆಂದ್ರೆ ನಾವು ನೋಡಿರ್ಬೋದು ಮಾರುಕಟ್ಟೆಯಲ್ಲಿ ಬೆಲೆಗಳ ಅಸ್ಥಿರತೆ ಇದ್ದಾಗ ರೈತರು ತೊಂದರೆ ಅನುಭವಿಸ್ತಾ ಇರೋದಂತ ಸಹಜ. ಇದು ರೈತರಿಗೆ ಒಂದು ಅನುಕೂಲಕರವಾದಂತ ಒಂದು ಸ್ಥಿತಿ. ಯಾಕೆಂದ್ರೆ ಇವಾಗ ಅವರು ಬೆಂಬಲ ಬೆಲೆಯನ್ನು ನಿರ್ಧರಿಸುವ ಹಂತದಲ್ಲಿ ಆ ಬೆಳೆಗೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ತಗೊಂಡು ಏನು ಉತ್ಪಾದನಾ ವೆಚ್ಚವನ್ನು ಗಣನೆಗೆ ತಗೊಂಡು ಆ ಬೆಂಬಲ ಬೆಲೆಯನ್ನು ನಿರ್ಧರಿಸಿದಾಗ ನಾವೇನ್ ಹೇಳ್ತೀವಿ, ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಒಂದ್ ಕಡೆ ನಷ್ಟನು ಆಗ್ಬಾರ್ದು, ಒಂದ್ ಕಡೆ ಲಾಭನೂ ಇಲ್ಲ. ಆದ್ರೆ ಅವ್ರು ಏನನ್ನ ಭರಿಸಿದರೆ ಉತ್ಪಾದನೆ ವೆಚ್ಚವನ್ನು ಭರಿಸಿರುವಂತದ್ದು ವಾಪಸ್ ಆದ್ರೂ ಬರುವಂತ ಒಂದು ಅನುಕೂಲ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಗೆ ಸಿಗುತ್ತೆ. ಗ್ಯಾರಂಟಿ ಸ್ಕೀಮ್ ಯೋಜನೆ ತರ ಆಯ್ತು ಅಂದ್ರೆ ಅವ್ರು ಏನ್ ಖರ್ಚು ಮಾಡಿದ್ದಾರೆ ಅಷ್ಟು ಗ್ಯಾರಂಟಿ ವಾಪಸ್ ಬರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ಬರಬಹುದು. ಹೌದು, ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಮುಂದಕ್ಕೆ ನಮ್ಗೆ ಕನಿಷ್ಠ ಬೆಂಬಲ ಬೆಲೆ ಸಿಗುತ್ತೋ ಸಿಗಲ್ವೋ ಅಂತ. ಆದ್ರೆ ಆಗ್ಲೇ ಕೇಂದ್ರ ಸರ್ಕಾರದ ವತಿಯಿಂದ ಹಲವಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಈಗ ಭತ್ತಕ್ಕೆ ಕಾಮನ್ ಅಂದ್ರೆ ಗ್ರೇಡ್ ಎ ಅಂತ ಒಂದಿದೆ, ಕಾಮನ್ ಆಗಿ ಒಂದು ಇದೆ. ಭತ್ತಕ್ಕೆ 1868 ರೂಪಾಯಿ ಪರ್ ಕ್ವಿಂಟಲ್ ಗೆ ನಿಗದಿ ಮಾಡಿದೆ. ಗ್ರೇಡ್ ಎಗೆ 1888 ನಿಗದಿ ಮಾಡಿದೆ ಸರ್ಕಾರ. ರಾಗಿ 295 ರೂಪಾಯಿ ಪರ್ ಕ್ವಿಂಟಲ್ ಗೆ ನಿಗದಿ ಮಾಡಿದೆ. ಮತ್ತೆ ಜೋಳ ಹೈಬ್ರಿಡ್ ಜೋಳಗೆ 2020 ನಿಗದಿ ಮಾಡಿದೆ. ಹೀಗೆ ಹಲವಾರು ಬೆಳೆಗಳಿಗೆ ಸಹ ಆಲ್ರೆಡಿ ಈಗ ವೀಟ್ ಸಹ ನಿಗದಿ ಮಾಡಿದೆ. ಈಗ ಸಾಕಷ್ಟು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ. ಸೊ ನಾವು 2010 ನಾನು ಡೇಟಾ ನೋಡ್ತಾ ಬಂದಾಗ ಕ್ರಮಾಂಕವಾಗಿ ಕನಿಷ್ಠ ಬೆಂಬಲ ಬೆಲೆಯಲ್ಲೂ ಸಹ ಏರಿಕೆ ಆಗೋದನ್ನ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಪ್ರತಿ ವರ್ಷ ಉತ್ಪಾದನಾ ವೆಚ್ಚವೂ ಸಹ ಏರಿಕೆ ಆಗ್ತಾ ಇದೆ. ಹಾಗೆ ಅವರು ಉತ್ಪಾದನಾ ವೆಚ್ಚವನ್ನು ಗಣನೆಗೆ ತಗೊಂಡು ಈ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರ್ಧರಿಸ್ತಾ ಇರೋದ್ರಿಂದ ಬೆಂಬಲ ಬೆಲೆಯೂ ಸಹ ಏರಿಕೆ ಆಗ್ತಾ ಹೋಗ್ತಾ ಇದೆ. ಇದನ್ನ ನಾವು ಕಾಣಬಹುದು ಸಹ. ಇಲ್ಲಿ ಮುಖ್ಯವಾಗಿ ಮಧ್ಯವರ್ತಿಗಳಿಂದ ಒಂದು ಏನೊಂದು ಶೋಷಣೆ ಆಗ್ತಿತ್ತು ಅದನ್ನ ಕಡಿಮೆ ಮಾಡಿಸೋ ನಿಟ್ಟಿನಲ್ಲಿ ಸಹ ಇದೊಂದು ಪ್ರಯತ್ನ ಅಂತ ಹೇಳ್ಬೋದು. ಇಲ್ಲಿ ಒಂದು ರೈತರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಹೇಗೆ ಅಂದ್ರೆ ಪ್ರಾರಂಭದಲ್ಲೇನೆ ಕನಿಷ್ಠ ಬೆಂಬಲ ಬೆಲೆ ಆ ಒಂದು ಬೆಳೆಗೆ ಏನಿರುತ್ತೆ ಅಂತ ಆತನಿಗೆ ಗೊತ್ತಿರೋದ್ರಿಂದ ಆತ ಬೆಳೆ ಬೆಳಿಬೇಕಾ ಬೇಡವಾ ಅಂತ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಅಲ್ವಾ? ಇದು ಅವನಿಗೆ ಒಂದು ಆಯ್ಕೆಯನ್ನ ನೀಡ್ತಾ ಇದೆ. ಅದನ್ನ ಬೆಳೆದಿದ್ದೆ ಆದ್ರೆ ನನಗೇನು ಬೆಲೆ ಬರಬಹುದು, ಕನಿಷ್ಠ ಬೆಲೆ ಬರಬಹುದು ಅಂತ ನಿರೀಕ್ಷೆ ಮಾಡಬಹುದು. ಅವನಿಗೊಂದು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಆಗುತ್ತೆ. ಸಹಾಯ ಆಗುತ್ತೆ ಸರ್. ಇದ್ರ ಜೊತೆಗೆ ಕೆಲವೊಂದ್ಸರಿ ಸರ್ ಪ್ರತಿಯೊಬ್ಬ ರೈತನು ಅದರ ಆಧಾರದ ಮೇಲೆ ಬೆಳೆಯಕ್ ಹೋದಾಗ ಮತ್ತೆ ಮಾರುಕಟ್ಟೆಯಲ್ಲಿ ಸಹ ಹೆಚ್ಚು ಹೆಚ್ಚು ಅವಕಾಶವಾದ ಹೋದಾಗ ಬೆಲೆ ಕಡಿಮೆ ಸಹ ಆಗೋ ಸಾಧ್ಯತೆಗಳಿರುತ್ತೆ. ಯಾವ ಸ್ಥಳದಲ್ಲಿದ್ದಾರೆ, ಯಾವ ಜಿಲ್ಲೆಯಲ್ಲಿದ್ದಾರೆ, ಅದರ ಆಧಾರದ ಮೇಲೆ ಬೆಳೆದ್ರೆ ನಾವೇನ್ ಹೇಳ್ತೀವಿ ಸ್ಪೆಸಿಫಿಕ್ ಏರಿಯಾಗೆ ಏನ್ ಕ್ರಾಪ್ಸ್ ಇದೆ ಅದನ್ನ ಬೆಳೀತಾ ಹೋದ್ರೆ ಅವ್ರಿಗೆ ಖಂಡಿತವಾಗಿಯೂ ಅದರಲ್ಲೂ ಸಹ ಯಾವುದೇ ತರನಾದಂತ ನಷ್ಟ ಆಗಲ್ಲ. ಇದ್ರ ಜೊತೆಗೆ ಸರ್ ಈ ಬೆಂಬಲ ಬೆಲೆಯಲ್ಲಿ ನಮ್ಮ ಭಾರತದ ಆಹಾರ ನಿಗಮದ ಪಾತ್ರವು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಬಫರ್ ಸ್ಟಾಕ್ ಅಂತ ನಾವೇನ್ ಹೇಳಿದೀವಿ, ಕಾಯ್ದಿಟ್ಟ ಸಂಗ್ರಹ ಅಂತ. ಅಂದ್ರೆ ಈಗ ನೀವು ನೋಡಿರ್ಬೋದು ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಸಮಯದಲ್ಲಿ ಹೆಚ್ಚು ಹೆಚ್ಚು ಬೆಳೆದಿರ್ತಾರೆ, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು. ಈಗ ಪಂಜಾಬ್ ಹರಿಯಾಣ ಅಂತ ರಾಷ್ಟ್ರಗಳಲ್ಲಿ ಜಾಸ್ತಿ ಬೆಳೆದಾಗ ಹೆಚ್ಚು ಹೆಚ್ಚು ಉತ್ಪನ್ನ ಇದ್ದಾಗ ಇವರು ಬೆಂಬಲ ಬೆಲೆಯ ದರದಲ್ಲಿ ಆ ಉತ್ಪನ್ನಗಳನ್ನ ಖರೀದಿ ಮಾಡಿ ರೈತರ ಹಿತರಕ್ಷಣೆಯನ್ನ ಕಾಪಾಡ್ತಾ ಇದೆ. ಜೊತೆಗೆ ರೈತರು ಬೇರೆ ನೀವ್ ಆವಾಗ್ಲೇ ಹೇಳಿದ್ರಿ ಮಿಡ್ಲ್ ಮೆನ್ ಗಳಿರ್ತಾರೆ ಅವರಿಂದ ತಪ್ಪಿಸುವಂತ ನಿಟ್ಟಿನಲ್ಲೂ ಸಹ ಇದು ಸಹಕಾರಿಯಾಗಿದೆ. ಈ ಭಾರತದ ಆಹಾರ ನಿಗಮ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಅನೇಕ ಸಂಸ್ಥೆಗಳನ್ನ ತನ್ನ ಜೊತೆಗೂಡಿಸ್ಕೊಂಡು ಸಹಕಾರಿ ಸಂಘಗಳನ್ನ ಜೊತೆಗೂಡಿಸ್ಕೊಂಡು ನೇರವಾಗಿ ರೈತರಿಂದ ಖರೀದಿ ಮಾಡಿ ಅಥವಾ ಇವಾಗ ಅಕ್ಕಿ ಇರ್ಬೋದು ಅದನ್ನ ಮಿಲ್ ಮಾಲೀಕರ ಮೂಲಕ ಖರೀದಿ ಮಾಡಿ ಇವ್ರೇನ್ ಮಾಡ್ತಾ ಇದ್ರೆ ಕಾಯ್ದಿಟ್ಟ ಸಂಗ್ರಹ ತರ ಸಂಗ್ರಹಣೆ ಮಾಡ್ತಾ ಇದೆ. ಕಾಯ್ದಿಟ್ಟ ಸಂಗ್ರಹ ಅಂದ್ರೆ ಬಫರ್ ಸ್ಟಾಕ್. ಈ ಬಫರ್ ಸ್ಟಾಕ್ ಏನ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಆಂತರಿಕವಾಗಿ ಕೊರತೆ ಉಂಟಾದಾಗ ಅಥವಾ ಆಮದು ಕಡಿಮೆ ಆದಾಗ ಈ ಬಫರ್ ಸ್ಟಾಕ್ ನಮ್ಗೆ ಅನುಕೂಲಕ್ಕೆ ಬರುತ್ತೆ, ಅದನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇದರಿಂದ ಇನ್ನೊಂದೇನಪ್ಪಾ ಅನುಕೂಲ ಅಂದ್ರೆ ಗ್ರಾಹಕರ ಮೇಲಿನ ಒಡೆತವನ್ನು ನಾವು ಸಹ ಕಡಿಮೆ ಮಾಡಬಹುದು. ಸೊ ಗ್ರಾಹಕರಿಗೆ ಬೆಲೆ ಏರದಂತೆ ಈಗ ನೋಡಿರ್ಬೋದು ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಅಂದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಉತ್ಪನ್ನಗಳನ್ನ ನ್ಯಾಯಬೆಲೆ ಅಂಗಡಿಯ ಮೂಲಕ ಸಹ ಸಕಾಲದಲ್ಲಿ ಅವ್ರಿಗೆ ಕೊಡ್ತಾ ಬಂದಿದ್ದಾರೆ. ಸೊ ಈ ಏನಪ್ಪ ನಾವು ಬೆಂಬಲ ಬೆಲೆ ನೀತಿಯಿಂದ ಎಲ್ಲರಿಗೂ ಅಂದ್ರೆ ರೈತರಿಗೂ ಹಾಗೂ ಗ್ರಾಹಕರಿಗೂ ಸಹ ಅನುಕೂಲ ಆಗ್ತಾ ಇದೆ. ಈಗ ನಮ್ಮ ರೈತ ಬಾಂಧವರು ಈ ಎರಡು ಮಸೂದೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು ಬಯಸ್ತೀರಾ, ಒಬ್ಬ ಕೃಷಿ ಅರ್ಥಶಾಸ್ತ್ರಜ್ಞರಾಗಿ ತಾವು? ಸರಿ, ಈಗ ಸಾಕಷ್ಟು ಚರ್ಚೆಗಳ ನಡೀತಾ ಇದೆ. ಅಂದ್ರೆ ತುಂಬಾ ನೀವು ನೋಡಿರ್ಬೋದು ಅದಕ್ಕೆ ಪರ ಮತ್ತು ವಿರೋಧಗಳು ಸಹ ನಡೀತಾ ಇದೆ ಸರ್. ಈ ಹಂತದಲ್ಲಿ ಅದನ್ನ ನಾವು ಅಂದ್ರೆ ರೈತರಿಗೆ ಇದು ಪರವಾಗಿದ್ಯೋ ವಿರೋಧವಾಗಿದೆ ಅಂತ ಹೇಳೋದು ತಪ್ಪಾಗ್ಲಾಗುತ್ತೆ. ಯಾವುದೇ ಒಂದು ಮಸೂದೆಗಳನ್ನ ತಂದ್ರೂ ಸಹ ಅದಕ್ಕೆ ಪರ ವಿರೋಧಗಳು ಇದ್ದೇ ಇರುತ್ತೆ. ಆದ್ರೆ ಕೆಲವೊಂದ್ಸಾರಿ ನಾವು ರೈತ ಪರ ಯೋಜನೆಗಳನ್ನ ಹಾಕೊಂಡ್ರೆ ಅದು ರೈತರಿಗೆ ಅನುಕೂಲ ಅಂತ ನನ್ನ ಭಾವನೆ. ಯಾವುದೇ ಒಂದು ಯೋಜನೆ ಆಗ್ಲಿ ಸರ್, ಇವಾಗ ನೀವು ನೋಡಿರ್ಬೋದು ಮಾರಾಟದ ಹಂತದಲ್ಲಿ ರೈತರು ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಾ ಇದಾರೆ. ರೈತನಿಗೆ ತಾನು ಬೆಳೆದ ಉತ್ಪನ್ನಗಳನ್ನ ಎಲ್ಲಿಯ ಮಾರಾಟ ಮಾಡ್ಬೇಕಾದ್ರು ಅವನಿಗೆ ಸ್ವತಂತ್ರ ಅಧಿಕಾರವನ್ನು ಕೊಟ್ರೆ ಅದು ಅವ್ರಿಗೆ ನೆರವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾವುದೇ ರೀತಿಯ ಅವ್ರಿಗೆ ಒಂದು ಅಡೆತಡೆಗಳಿಲ್ಲದೆ ತಾನು ಬೆಳೆದ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪುವ ಒಂದು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಖಂಡಿತವಾಗಿ ಅದು ರೈತರಿಗೂ ಅನುಕೂಲ ಮತ್ತು ಗ್ರಾಹಕರಿಗೂ ಅನುಕೂಲ. ಇವಾಗ ನಾವು ನೋಡ್ತಿರ್ಬೋದು ಖಾಸಗಿ ಕಂಪನಿಗಳು ಹೆಚ್ಚು ಹೆಚ್ಚು ಬಂದಾಗ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಸ್ಪರ್ಧಾತ್ಮಕತೆ ಹೆಚ್ಚಾದಾಗ ರೈತನಿಗೆ ಒಳ್ಳೆ ಬೆಲೆ ಸಿಗಬಹುದು ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ. ಆದ್ರೆ ನಾವು ನೋಡಿದ ಮಟ್ಟದಲ್ಲಿ ಸಾಕಷ್ಟು ಖಾಸಗಿ ಕಂಪನಿಗಳು ರೈತರಿಂದ ನೇರವಾಗಿ ಉತ್ಪನ್ನಗಳನ್ನ ಖರೀದಿ ಮಾಡುವಾಗ ಅವರು ಬಯಸುವಂತ ಒಂದು ಗುಣಮಟ್ಟವನ್ನ ರೈತರಿಗೆ ಕೊಡೋಕೆ ಕಷ್ಟ ಆಗ್ತಾ ಇದೆ. ಈಗ ರೈತರು ಬೆಳೆದ ಅಷ್ಟು ಉತ್ಪನ್ನಗಳು ಎ ಗ್ರೇಡ್ ಗುಣಮಟ್ಟದ್ದೇ ಆಗಿರೋದಿಲ್ಲ. ಸೊ ಆದ್ರೆ ಈ ಖಾಸಗಿ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ ಉತ್ತಮ ಗುಣಮಟ್ಟದ ಉತ್ಪನ್ನ ಅಷ್ಟೇ ಮಾತ್ರ ಅವರಿಂದ ಪಡೆದುಕೊಂಡು ಮಿಕ್ಕ ಉತ್ಪನ್ನಗಳನ್ನ ಅವರು ತಗೊಳ್ಕೊಳ್ದೇ ಇರೋದು ಸಹ ರೈತರಿಗೆ ಒಂದು ಸಮಸ್ಯೆ ಆಗಿದೆ ಅಂತ ನಾವು ರೈತರಿಂದ ಕೇಳ್ಪಟ್ಟಿದೀವಿ. ಅವರು ಎ ಗ್ರೇಡ್ ಕ್ವಾಲಿಟಿ ಮಾತ್ರ ತಗೋತಾರೆ, ನೆಕ್ಸ್ಟ್ ಬೇರೆ ಕ್ವಾಲಿಟಿ ಉತ್ಪನ್ನಗಳನ್ನ ನಾವು ಬೇರೆ ಕಡೆ ಮಾರಾಟ ಮಾಡೋದು ನಮ್ಗೆ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ಸಹ ರೈತರು ತಿಳಿಸ್ತಾ ಇದ್ದಾರೆ. ಇದು ಒಂದು ಸಮಸ್ಯೆ ಆಗುತ್ತೆ ಖಾಸಗಿ ಕಂಪನಿಗಳಿಗೆ ಹೋದಾಗ. ಮತ್ತೆ ನೀವು ನೋಡ್ಬೋದು ರೈತರಿಂದ ಅವರು ಏನು ಖರೀದಿ ಮಾಡಿರ್ತಾರೆ, ಆದ್ರೆ ನೀವು ಈಗ ನೋಡಿರ್ಬೋದು ಹಣ್ಣು ಮತ್ತು ತರಕಾರಿಗಳ ಬೆಲೆ ಇರ್ಬೋದು, ಯಾವುದೇ ಬೆಲೆಗಳೇ ಇರ್ಬೋದು ಹೆಚ್ಚು ಬೆಲೆ ಇರುತ್ತೆ ಅಲ್ಲಿ. ಅಂದ್ರೆ ಅವರು ಏನ್ ಮಾರ್ಜಿನ್ ಜಾಸ್ತಿ ಇಟ್ಕೊಂಡಿರ್ತಾರೆ ಅಲ್ಲೂ ಸಹ ಹೆಚ್ಚು ಅನುಕೂಲ ರೈತರಿಗೆ ಆಗ್ತಿಲ್ಲ ಇರ್ಬೋದು. ಯಾವುದೇ ನೀವು ಒಂದು ಮಾರಾಟ ವ್ಯವಸ್ಥೆಗೆ ಹೋದ್ರು ಸಹ ಎಲ್ಲರೂ ತಮ್ಮ ಒಂದು ಲಾಭವನ್ನೇ ನೋಡ್ತಾರೆ ಹೊರತು ರೈತನಿಗೆ ಹೆಚ್ಚು ಲಾಭ ಅಂತೂ ಎಲ್ಲೂ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನನ್ನ ಪ್ರಕಾರ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಯಾವ ಮಾರಾಟ ವ್ಯವಸ್ಥೆ ಇದೆಯೋ ಅದು ಮಾತ್ರ ಅನುಕೂಲ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಇಲ್ಲಿ ರೈತರು ಸಂಪೂರ್ಣ ಲಾಭವನ್ನು ತಾವೇ ಪಡ್ಕೋಬಹುದು ಗ್ರಾಹಕರಿಗೆ ಕೊಟ್ಟಂತ. ಇಲ್ಲಿ ಯಾವುದೇ ತರನಾದಂತ ಒಂದು ಮಾರ್ಕೆಟಿಂಗ್ ಚಾನಲ್ ಇರೋದ. ಸೊ ಇದು ಹೆಚ್ಚು ಅನುಕೂಲಕಾರಿ ಅನ್ನೋದು ನನ್ನ ಭಾವನೆ. ಬಹಳ ಸಂತೋಷ ಮಂಗಳ ಅವರೇ, ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಿ. ಒಂದು ವಿಷಯ ರೈತರಿಗೆ ತಿಳಿಸ್ಬೇಕಾಗತ್ತೆ, ಆದಷ್ಟು ಗುಣಮಟ್ಟದವನ್ನ ಕಾಯ್ದುಕೊಂಡು ಉತ್ಪಾದನೆಯನ್ನ ಮಾಡುವಂತದ್ದು, ಜೊತೆಗೆ ತಾನು ಬೆಳೆದಂತಹ ಒಂದು ಉತ್ಪನ್ನ ಏನಿದೆ ಅದಕ್ಕೆ ಮಾರುಕಟ್ಟೆ ಏನಿರುತ್ತೆ ಅನ್ನೋದನ್ನ ಪೂರ್ವಭಾವಿಯಾಗೇನೆ ಮಾಹಿತಿ ಇರ್ಬೇಕು ಆತನಲ್ಲಿ. ಒಂದು ವೇಳೆ ಹೊರ ಪ್ರದೇಶದಲ್ಲಿ ಅದರ ಮಾರುಕಟ್ಟೆ ವ್ಯವಸ್ಥೆ ಇದ್ರೆ ಸಾಗಾಣಿಕೆ ವೆಚ್ಚ, ಈ ಒಂದು ವಿಚಾರಗಳ ಬಗ್ಗೆನೂ ಅವ್ರು ಯೋಚನೆ ಮಾಡ್ಬೇಕು. ಬೆಳೆಯೋದು ಎಷ್ಟು ಮುಖ್ಯನೋ ಅದನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಗಮನಿಸಿದ್ದೆ. ಆದರೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರೇ ಒಂದು ಮುಕ್ತವಾದ ಒಂದು ಮಾರುಕಟ್ಟೆಯನ್ನು ಮಾಡಿಕೊಂಡಿದ್ರೆ, ಸ್ವತಃ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಪಾಲ್ಗೊಂಡ್ರೆ ಅದು ಗ್ರಾಹಕನಿಗೂ ಒಳ್ಳೆಯ ಉತ್ಪನ್ನಗಳು ಸೂಕ್ತ ದರದಲ್ಲಿ ಸಿಗುತ್ತೆ, ಅದು ಕಾಲಕಾಲಕ್ಕೆ ಕೃಷಿ ಉತ್ಪಾದಕನಿಗೂ ಅನುಕೂಲ ಆಗುತ್ತೆ. ಈ ರೀತಿಯ ಪ್ರಯತ್ನಗಳನ್ನು ನಾವು ಹೆಚ್ಚಾಗಲಿ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ಮಾತುಕತೆಯನ್ನು ಮುಗಿಸೋಣ. ನಿಮ್ಮ ಭಾಗವಹಿಸಬೇಕಾಗಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ವಿವಿಧ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಯೋಜನೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ಕೆಪಿ ಮಂಗಳಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕರ ಸಂಸ್ಥೆಯ ಪ್ರಾಮುಖ್ಯತೆ ಹಾಗೂ ಅನುಕೂಲತೆಯನ್ನು ಕುರಿತು ಮೈಸೂರಿನಲ್ಲಿರುವ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ಗೌಡ ಅವರೊಂದಿಗೆ ಸಂದರ್ಶನವಿದೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख कान नाक मुंह न छुएं। आपस में दो गज की दूरी बनाए रखें। मास्क और दो गज की दूरी के मंत्र को

ಸೇವೆಗಳನ್ನು ಮಾಡಿರುತ್ತೆ. 60 ಸೇವೆಗಳನ್ನು ಮಾಡಿದ ನೋಡ್ಬಿಟ್ಟು ಮಹದೇಶ್ವರ ಕೊಡಬಾರದು ಭಾಗ್ಯವನ್ನು ಕೊಟ್ಟು ಬಿಟ್ಟಿರುತ್ತೆ. ಅಯ್ಯೋ ಗುರುವೇ ಗುರುದೇವ, ನಿನ್ನ ಸೇವೆಯನ್ನು ನಾನು 60 ಸೇವೆಯನ್ನು ಮಾಡಿದ್ನಲ್ಲೋ ತಂದೆಯೇ, 60 ಸೇವೆಗಳನ್ನು ಮಾಡಿದ ನೋಡ್ಬಿಟ್ಟು ನೀನು ನನಗೆ ಕೊಡಬಾರದು ಭಾಗ್ಯವನ್ನು ಕೊಟ್ಟು ಬಿಟ್ಟಿಲ್ಲ ತಂದೆ, ಭಾಗ್ಯ ಕೊಟ್ಬಿಟ್ರು ಅಂತ ನಾನು ಭಾಗ್ಯ ಕೊಟ್ಬಿಟ್ರು ಅಂತ ಹೇಳಿ ಈ 61 ಸ್ವಾಮಿಯಲ್ಲಿ ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ಗುರುದೇವ. ಈ 61 ಸ್ವಾಮಿಯಲ್ಲಿ ನಿನ್ನ ಏಳು ಮೇಲೆ ಕೈಲಾಸ ಬಂದು ನಾನು ಸತ್ರು ಸರಿ ಇದ್ರು ಸರಿ ಮುದಾಗಿ ಈ 61 ಸ್ವಾಮಿಯಲ್ಲಿ ನಿನ್ನ ಪಾದ ಮಾಡಕ್ ಬರ್ತೀನಿ ಮುದಾಗಿ ಅವನ ಮನೆಯ ಪ್ರಾಣವನ್ನು ಧಾರಿಸಿಕೊಂಡು ಅಡಿಗೆ ಭಂಡಾರವನ್ನು ಮಾಡಿಕೊಂಡು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನೀದು ಮಡಿಗಳನ್ನು ಬಿಟ್ಟುಕೊಂಡದ್ದೀಯಾತು ಒಪ್ಪತ್ತು ಬುಟ್ಟು ಮೀಸಲು ಬುತ್ತನ್ನು ಕಟ್ಟಿಕೊಂಡು 90 ವರ್ಗ ಮುದುಕಮ್ಮ ಅಯ್ಯೋ ಮೀಸಾಲ ಬುತ್ತಿ ಒತ್ತಿಯ ಗೊಂಡು ಮಾಡ್ತಿದ್ದಾಳೆ 90 ವರ್ಷ ಮುದುಕಮ್ಮ ತನ್ನ ಗ್ರಾಮದವರುಗಳಿಗೆಲ್ಲ ಪೂಜಾ ಪುರಸ್ಕಾರ ಮಾಡಿದ್ಕೊಂಡು ತಮ್ಮಡಪ್ಪನವರ ಕೈಲಿ ತೀರ್ಥ ಪ್ರಸಾದಗಳಿಸಿಕೊಂಡು ಅಲ್ಲೊಂದು ಎತ್ತಿನ ಮಾಡ್ತಿದ್ದಾಳೆ. ಏನೇ ತಿನ್ನಿದ್ರೆ ಅಯ್ಯ ಗುರುವೇ ಗುರು ತಂದೆಯೇ ಗುರುದೇವ ನಿನ್ನ ಸೇವೆಯನ್ನು ನಾನು 60 ಸೇವೆಗಳನ್ನು ಮಾಡಿದ ತಂದೆ, ಈ 61 ಸ್ವಾಮಿಯಲ್ಲಿ ನಾನು ಮಾದಪ್ಪನ ಬೆಟ್ಟು ಕೂಗಬೇಕು, ನಾನು ಮಾದಪ್ಪನ ಸೇವನ ಮಾಡಿಕೊಂಡು ಬರಬೇಕೆಂಬುದಾಗಿ ನನ್ನ ಮನೆಯ ಕೋಣವನ್ನು ಧಾರಿಸಿಕೊಂಡು ಸ್ನಾನ ಮಡಿಗಳನ್ನು ಮಾಡಿಕೊಂಡು ಮೀದು ಮಡಿಗಳನ್ನು ಬಿಟ್ಟುಕೊಂಡು ಅಷ್ಟು ಅರಸರದು ನಾನು ಬಹಳ ಭಯಭಕ್ತಿಯಿಂದ 90 ಬಿಟ್ಟು ಮೀಸಲು ಬುತ್ತಿ ಕಟ್ಟಿಕೊಂಡು ಅರ್ಧ ದಾರಿ ಬಂದದ್ದಾಯ್ತು. ಅರ್ಧ ದಾರಿ ಒಳಗ ನನಗೆ ಸಣ್ಣ ಗೊತ್ತಾ ಯಾರು ಗುರುದೇವ, ನಾನು ಒಬ್ಳೇ ಯಾವ ರೀತಿ ಬರಬೇಕು, ನಿನ್ನ ಏಳು ಮನೆ ಕೈಲಾಸಕ್ಕೆ ನಾನು ಒಬ್ಳೇ ಯಾವ ರೀತಿ ಬರಬೇಕು ಗುರುದೇವ, ನಾನು ಒಬ್ಳೇ ಬರಬೇಕು ಅಂತ ಹೇಳಿದ್ರೆ ನಿನ್ನ ಲಳಿತವು ನನಗೆ ಹುಲಿ ಕಾಟ ಭಗವಂತ, ನಿನ್ನ ಸರ್ಪನಾದ ಬಳಗ ಸರ್ಪನ ಕಾಟ ಭಗವಂತ, ನಿನ್ನ ನಾ ತಲದ ಮುನ್ನತವು ನನಗಾನ ಕಾಟವಲ್ಲ ಭಗವಂತ, ನಾನು ಒಬ್ಳೇ ಬರಬದಕ ನನಗೆ ತುಂಬಾ ಬಾಳ ಭಯ ಮಾತದಲ್ಲಿ ಗುರುದೇವ ಅಂತ ಹೇಳಿಬಿಟ್ಟು 90 ವರ್ದು ಮುದುಕಮ್ಮ ಮೂರು ಮುಂದೆ ಮತ್ತೆ ಬೇವನ ಕಟ್ಟ ಜಗಲಿ ಮೇಲೆ ಮಡಗಿದತ್ತ ಬುತ್ತಿನ ಒತ್ತಕೊಂಡು ಹೋಗಿ ತನ್ನ ನಡಮಲ್ಲಿ ಬಿಡಿಬಿಟ್ಟು ಗಟ್ಟಿ ಬರಕಲೆ ತತ್ತ ಮೂರುನ ತೆಗೆದು ನಡಮನ ಗುಡಿಲಿ ಬಿಡಿಬಿಟ್ಟು ತನ್ನ ಶಿವಸರಗನ್ನು ತೆಗೆದುಕೊಂಡು ಪಡುತ್ತೋರಿಯ ದಾರದಲ್ಲಿ ತನ್ನ ಶಿವಸರಗನಲ್ಲಿ ತನ್ನ ಮೊಕ್ಕದ ಬೆವರನ್ನು ತೊಡೆಯುತ್ತಾ ಅಲ್ಲ ಮಾದಪ್ಪನಿಗೆ ಮರುತಬಲ್ಲ ತನ್ನ ಮನೆಯ ಜಾನವ ಯಾವ ಮಾಡಿಕೊಂಡು ಆಗಲೀಗ ನಮ್ಮಪ್ಪಾಜಿಯ ಮಾನ ಭಾವನಾಥ ಮಹಾದೇವಲಿಂಗಯ್ಯ ದೃಷ್ಟೇಸಿ ನೋಡ್ತಾ ಇದ್ದಾರೆ ಎಲ್ಲೋ ಎಲ್ಲೋ ನನಕಂದ ಮುದುಕಮ್ಮ ನನ್ನ ಸೇವೆಗಳನ್ನು ನೀನು 60 ಸೇವೆಗಳನ್ನು ಮಾಡಿದಿಲ್ಲೋ ನನಕಂದ ಈ 61 ಸ್ವಾಮಿಯಲ್ಲಿ ನನ್ನ ಜ್ಞಾನವನ್ನು ಮರೆತು ಬಿಟ್ಟು ಅಹಂಕಾರದಲ್ಲಿ ನಿನ್ನ ಮನೆ ಜ್ಞಾನ ಮಾಡಿಕೊಂಡು ನಿಯಮಗಳೇ ನಿನ್ನ ಅಹಂಕಾರವನ್ನು ಮುಟ್ಟ ಮಾಡಿ ನಿನ್ನ 90 ವರ್ಗ ಮುದುಕಿಗೆ ನಾನು ದರ್ಶನವನ್ನು ಕೊಡದು ಹೋದ ಮೇಲೆ ಮಾದೇ ಸುರತ ನಾಮಕರಣ ನನಗೆ ಆತಿಕ್ಕೆಂಬುದಾಗಿ ಗಂಡು ಹುಲುಕುಂಡು ಕರಿ ಬೆಕ್ಕು ಮಾಡಿ ಕೊತ್ತಿ ಮೇಲೆ ಗೂಟು ಮಾಡಿ ಒನ್ನ ಅಮೃತ ಹುಡ್ಡಲ್ಲಿ ಕಟ್ಟಾಕಬಿಟ್ಟು ಅಯ್ಯ ಗುಲ್ಲಿಯರು ಪನ್ನೆ ತಾಳಿದರು ಅವಳ ಒಟ್ಟಿನಲ್ಲ ಗುಡುಗು ಕಮಲದಲ್ಲಿರುವ ಅಖಂಡ ಮೂರ್ತಿ.